ಕಣದಲ್ಲಿ ಭತ್ತರಾಗಿ ಜೋಳದ ವಕ್ಕಾಡ ಕಾರ್ಯ ನಡೆದೈತೆ. ಕೆಂಬೆಯ ಕಣದಲ್ಲಿ ಭತ್ತರಾಗಿ ಜೋಳದ ವಕ್ಕಾಣ ಕಾರ್ಯ ನಡೆದೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತೇ ಸಾಗುತ್ತೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತೇ ಸಾಗುತ್ತೈತೆ. ರೋಣು ಗಲ್ಲು ಉರುಳೈತೆ ಕೋಲಿನ ಬಡಿ ತೆಗೆದುರೈತೆ. ರೋಣು ಗಲ್ಲು ಉರುಳೈತೆ ಕೋಲಿನ ಬಡಿತಕ್ಕೆ ಉದುರೈತೆ. ಕೋಲಿನ ಬಡಿತಕ್ಕೆ ಉದುರೈತೆ. ಕೋಲಿನ ಬಡಿತಕ್ಕೆ ಉದುರತೆ. ಸಂಜೆ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ. ಸುಗ್ಗಿ ತೇಲಿ ಬಂದೆಯೇ ತಂಗಾಳಿ ತಂಪಿನಿಂದ. ಸಂಜೆಯ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ. ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ. ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು. ರಾಶಿ ರಾಶಿ ತೂರು ತಕುಗ್ಯಾರೋ ಹುಲೈಸವ ರಾಶಿ ರಾಶಿ ತೂಗಿ ತಕುಗ್ಯಾರೋ. ರಾಶಿ ರಾಶಿ ತೂಗು ತಕುಗ್ಯಾರೋ ಹುಲೈಸವ ರಾಶಿ ರಾಶಿ ತೂಗು ತಕುಗ್ಯಾರೋ. ರಾಶಿ ಪೂಜೆ ಮಾಡುತ್ತಾ ಹಾಡ್ಯಾರೋ. ರಾಶಿ ಪೂಜೆ ಮಾಡುತ್ತಾ ಹಾಡ್ಯಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು. ಆಕಳ ಚೊಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು. ಆಕಳ ಚೊಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆಯದ್ದು ಪದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಮುಂಜಾನೆಯದ್ದು ಪದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಉದ್ದು ಬಿತ್ತು ನಾಟಿ ಮಾಡ್ಯಾರು. ಬಿಟ್ಟು ತೆವರಿ ಹಸನು ಮಾಡಿ ಹೊಲಗದ್ದೆಯಲ್ಲಿ ಉದ್ದು ಬಿತ್ತು ನಾಟಿ ಮಾಡ್ಯಾರು. ಉದ್ದು ಬಿತ್ತು ನಾಟಿ ಮಾಡ್ಯಾರು. ಉದ್ದು ಬಿತ್ತು ನಾಟಿ ಮಾಡ್ಯಾರು. ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಒಳಗಿಂದು ಬರುತ್ತಾಳೆ. ಪಟಲದ ಮಾ ಪಟಲದ ಮಾ ಕೆಪಕವಾಡಿ ಪಟಲದ ಮಾ ಪಟಲದ ಮಾ. ಹೊರಡುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬಕವಾಡಿ ಪಟಲದಮ್ಮ. ಮಡಿಯಿಟ್ಟು ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ ಹೊರ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬಕವಾಡಿ ಪಟಲದಮ್ಮ. ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಉಳಿಗಿ ಮಿಂದು ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬಕವಾಡಿ ಪಟಲದಮ್ಮ. ಗುಂಟ ರಂಗ ಕಟ್ಟಿ ಪೂಜೆ ಪಡೆಯುತ್ತಾಳೆ. ಹೊತ್ತು ಮುಳುಗುವ ಮುನ್ನ ಕೆಪಕವಾಡಿಗ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಕೆಪಕವಾಡಿ ಪಟಲದಮ್ಮ. ಗುಂಟ ರಂಗ ಕಟ್ಟಿ ಪೂಜೆಯ ಪಡೆಯುತ್ತಾಳೆ. ಹೊತ್ತು ಮುಳುಗುವ ಮುನ್ನ ಕೆಪಕವಾಡಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಕೆಪಕವಾಡಿ ಪಟಲದಮ್ಮ. ತಮಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ. ಕಾವೇರಿ ಹೊಳೆಗಿಳಿದು ಕುಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಕೆಪಕವಾಡಿ ಪಟಲದಮ್ಮ.